ನಿಮಿಷ ಹಾಗೂ 37 ಸೆಕೆಂಡುಗಳು. ಈಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮ ಕೆಪಿಎಂಇ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ ಕೋವಿಡ್-19 ಹೋನೆ ಕಾ ಖತರಾ ಭಿ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೆ 0001123456 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲ್ಲ, ಬ್ಯಾಂಕು ಖಾತೆ ಕ್ಲೋಸ್ ಆಗತ್ತೆ ಅಂತ ಹೇಳ್ತಾರೆ. ನಂಬಬೇಡಿ, ಲೈಟ್ ಬಿಲ್ ನಂಬಬೇಡಿ, ಲಿಂಕು ಒತ್ತಿ ಹಣ ಕಳಿಸಿ ಅಂತ ಹೇಳ್ತಾರೆ. ಲಿಂಕು ಒತ್ತಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ. ಸರ್ಕಾರಿ ಸಹಾಯ ಮತ್ತು KYC ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಆರಂಭದಲ್ಲಿ ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು, ನೀರಿನ ತೊಟ್ಟಿಗಳು, ಹಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಬಹುಮಾನ, ಸರ್ಕಾರಿ ಸಹಾಯ ಮತ್ತು KYC ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. 45 ವರ್ಷ ಮೇಲ್ಪಟ್ಟ BPL ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ರಗ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನು ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ತಿಳಿತು, ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣ ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ತಂಬಾಕೂ ಆಜ್ ಹೀ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1800. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಯುವಜನ ಒಕ್ಕೂಟ ಹಾಗೂ ದೇಲಂತಬೆಟ್ಟು ಯುವಕ ಮತ್ತು ಮಹಿಳಾ ಮಂಡಳಗಳ ಸಂಯುಕ್ತ ಮಟ್ಟದ ಯುವಜನೋತ್ಸವ 2022 ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿದೆ. ಜಾನಪದ ನೃತ್ಯ, ಜಾನಪದ ಗೀತೆ, ಏಕಾಂಕನ 15-29 ವರ್ಷದೊಳಗಿನ ಯುವಕ ಯುವತಿಯರು ಸೂಕ್ತ ದಾಖಲಾತಿಗಳೊಂದಿಗೆ ಪಾಲ್ಗೊಳ್ಳಬಹುದು. ವಿಜೇತರಾದವರು ರಾಜ್ಯ ಮತ್ತು ಕ್ರೀಡಾ ಇಲಾಖೆಯ ಪ್ರಕಟಣೆ. ಮತದಾರರ ಪಟ್ಟಿ ಪರಿಷ್ಕರಣೆ ನೋಂದಾಯಿಸಿ. ಮತದಾರರ ಪಟ್ಟಿಯಿಂದ ಹೆಸರು ತೆಗೆಯಲು ಮಾಹಿತಿ ತಿದ್ದುಪಡಿ ಹಾಗೂ ಸೇರ್ಪಡೆಗಾಗಿ ವಿಳಾಸದ ಪುರಾವೆ 2 PASSY.govt.in ಅಥವಾ http://voterportal.eci.gov ಕರೆ ಮಾಡಿ. ಇದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸ್ವೀಪ್ ಪ್ರಕಟಣೆ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ, ಎಷ್ಟು ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದ ಮಾಹಿತಿಗೆ 104 or 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕನ ಹೋಗಾ ಬೇ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಕಿ ಆಯು ಸೆ 3,000 rupees ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 rupees ಸೆ 200 rupees ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 to 40 years ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ. ಈಗ ಕೇಳಿ ಗೇರು ಸಂಸ್ಕರಣೆ ಮತ್ತು ಮಾರಾಟದ ಅನುಭವ. ಇವತ್ತು ನಮ್ಮ ಜೊತೆಗೆ ಮಂಜೇಶ್ವರ ತಾಲೂಕು ಚಿಪ್ಪಾರು ಸಮೀಪದ ವಿಶ್ವಕೇಶ್ವರ ಕುರುವೇರಿ ಹಾಗೆ ಗೇರಿನ ಸಂಸ್ಕರಣೆಯನ್ನ ಮಾಡುವಂತಹದ್ದು ಹಾಗೂ ಸ್ವತಃ ಮಾರುಕಟ್ಟೆಯನ್ನ ಕಂಡುಕೊಂಡಿರುವ ವಿಶ್ವಕೇಶ್ವರ ಹಾಗೂ ನವೀಶ್ ಇವರು ನಮಸ್ತೆ ಹೇಳಿ. ಕೃಷಿ ಬದುಕು ಹೇಗೆ ಅನಿಸ್ತಾ ಇದೆ ನಿಮಗೆ? ಯಾವುದೇ ನಮಗೆ ಟೆನ್ಷನ್ ಅಂತ ಕಾಣುವುದಿಲ್ಲ, ಅಂತ ಖುಷಿಯ ಜೀವನ, ಹಾಗೆ ತೃಪ್ತಿ ಇದೆ ಜೀವನದಲ್ಲಿ. ನಮಗೂ ಖುಷಿ ಇದೆ. ಹೌದವಳು, ಮತ್ತೆ ಅಲ್ಲಿ ಬೆಂಗಳೂರಲ್ಲಿ ನನ್ನ ಯಜಮಾನರು ಕೆಲಸದಲ್ಲಿದ್ರು, ಹಾಗೆ ಅಲ್ಲಿ 1 ವರ್ಷ ಬೆಂಗಳೂರಲ್ಲಿ ಇದ್ದು ಮತ್ತೆ ಅಂದ್ರೆ ಅದೇ ಕೃಷಿ ಕುಟುಂಬದಿಂದಲೇ ಹೋಗಿದ್ದಲ್ಲ, ಹಾಗೆ ಬೆಂಗಳೂರು ಪೇಟೆ ಜೀವನ ಹೇಗಂತ ಸ್ವಲ್ಪ 1 ವರ್ಷ ನೋಡಿ ಆಮೇಲೆ ಕೊಂಡು ಬಂದಂತವ್ರು. ನಾವು ಎಜುಕೇಶನ್ ಎಲ್ಲ ಆದಮೇಲೆ MSW ಮತ್ತೆ MS ಕೌನ್ಸಿಲಿಂಗ್ ಇತ್ತು, ಹಾಗಾಗಿ ನಾವು ಕೃಷಿಗೆ ವಾಪಸ್ ಮರಳಿ ಬಂದಂತದ್ದು. ಈಗ ನಿಮ್ಮ ಸಾಂಪ್ರದಾಯಿಕವಾಗಿ ಮಾಡುವಂತಷ್ಟು ಉಪ ಬೆಳೆಗಳನ್ನು ಕೂಡ ಬೆಳಿತೀವಿ. ನೀವು ಬಂದಾಗ ಅಥವಾ ನೀವು ಕೃಷಿಯನ್ನ ಕೃಷಿಯಲ್ಲಿ ತೊಡಗಿಸಿಕೊಂಡಾಗ ಕೃಷಿಗೆ ಬಂದಂತವರು, ಹಾಗಾಗಿ ಅವರು ಅಡಿಕೆ ತೆಂಗು ಜಾಯಿಕಾಯಿಯನ್ನ ಕೃಷಿಯಾಗಿ ಮಾಡ್ತಾ ಇದ್ರು, ಮತ್ತೆ ಉಪ ಬೆಳೆ ಕರಿಮೆಣಸೆಲ್ಲ ಇತ್ತು, ಮತ್ತೆ ತದನಂತರ ಹಾಗೆ ಮತ್ತೆ ಅದ್ರ ಜೊತೆಗೆ ಬೇರೆ ಖಾಲಿ ಜಾಗ ಎಲ್ಲ ಇತ್ತು. ಇನ್ನು ಇದರಲ್ಲಿ ನೀರಾವರಿ ಇಲ್ಲದೆ ಮಾಡುವಂತ ಕೃಷಿಗಳ ಹಾಗೆ. ಈ ರೈತರು ಹೇಳುವಂತಹದ್ದು ಕುಶಲಕರ್ಮಿಗಳು ಅಥವಾ ಕಾರ್ಮಿಕರು ಒಂದು ಈ ಒಂದು ಸಮಸ್ಯೆಯನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ? ಎಲ್ಲರೂ ನಮ್ಮ ಹತ್ರ ಇಂಥದ್ದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಎಲ್ಲ. ಆದರೆ ನಾನು ಹೇಳುವಂಥದ್ದು, ನಮಗೆ ಆ ಥರ ಸಮಸ್ಯೆಯೇ ಬರಲಿಲ್ಲ. 5 ದಿವಸ ಕೂಡ ಅವರು ಯಾವತ್ತೂ ಕೆಲಸ ಆರಿಸಿ ಬಂದವರಿಗೆ ನಾವು ಕೆಲಸ ಇಲ್ಲ ಅಂತ ಹೇಳೋದಿಲ್ಲ. ಅವರ ಪಾಡಿಗೆ ಅದು ಕೆಲಸ ಕೇಳಿಕೊಂಡು ಬರ್ತಾರೆ. ಅಂದರೆ ಒಬ್ಬರ ಬಾಯಿಯಿಂದ ಒಬ್ಬರಿಗೆ ಅಲ್ಲಿ ಕೆಲಸ ಉಂಟು, ಹೋದ ಕೂಡಲೇ ನಾವು ಕೆಲಸ ಕೊಡ್ತೇವೆ. ಯಾಕಂದರೆ ನಮ್ಮ ಹತ್ರ ಸಮಗ್ರ ಕೃಷಿ ಉಂಟು, ಹಾಗಾಗಿ ನಮಗೆ ವರ್ಷದ 12 ತಿಂಗಳು ಕೂಡ ನಮಗೆ ಲೇಬರನ್ನು ಅಥವಾ ಕೂಲಿ ಕಾರ್ಮಿಕರನ್ನು ನಮಗೆ ಹೆಂಗೆ ಇಷ್ಟದಿಂದ ನಾನು ಮನೆಯಲ್ಲಿ ಇದ್ದೇನೆ ಕೃಷಿ ಮಾಡಿಕೊಂಡು. ಒಬ್ಬರಲ್ಲದಿದ್ರೆ ಒಬ್ಬರು ಒಬ್ಬರು ಹಾಗೆ ಬರ್ತಾ ಹೋಗ್ತಾರೆ, ಹಾಗೆ ನಮಗೆ ಅದೊಂದು ಅಭಾವ. ಅದಕ್ಕೆ ನಾವು ಎಕ್ಸೆಂಪ್ಷನ್ ಅಂತ ಹೇಳ್ಬೋದು, ನಮ್ಮಲ್ಲಿ ಆ ಥರ ಅಭಾವ ಕಾಣೋದಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಆದರೂ ಕೂಡ ಒಂದು ಯೋಜಿತವಾಗಿ ಕೆಲಸ ಮಾಡಬೇಕು ಅಥವಾ ಒಂದು ಯೋಜನೆ ಬೇಕು ಅಂತ ಹೇಳ್ತೀವಿ. ಆ ನವೀಶಿ ಅಂದ್ರೆ ಕೆಲಸವರಿಗೆ ಕೆಲಸ ಕೊಡುವಾಗ ನಾವು ಮುಂಚೆ ಅವ್ರು ಬರೋ ಮುಂಚೆ ನಾವು ಪ್ಲಾನ್ ಮಾಡ್ಕೊಳ್ತೀವಿ ಇವತ್ತೇನ್ ಕೆಲಸ, ಆಮೇಲೆ ತೋಟದ ಕೆಲಸ. ಈಗಂದ್ರೆ ಈಗ ಗೇರ್ ವಿಷಯಕ್ಕೆ ಬಂದ್ರೆ, ಗೇರ್ ಬೀಜ ವಿಷಯಕ್ಕೆ ಬಂದ್ರೆ, ಈಗ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಕೆಲಸ ಪ್ರತಿ ದಿವಸದ ಯೋಜನೆ ನಾವು ಒಂದು ತಿಂಗಳಿಗೆ ಇರ್ತದೆ, ಒಂದು ವರ್ಷಕ್ಕೂ ಕೂಡ ಬರ್ದಿಟ್ಟಿರ್ತೇವೆ. ಅದೇ ತರ ನಾವು ಹೋಗ್ಬೇಕು ಅಂತ ನಮ್ಮ ಆಲೋಚನೆಯಲ್ಲಿ ಇರೋದು, ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆಮೇಲೆ ಈಗ ಈ ಒಂದು ಸಮಗ್ರ ಕೃಷಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಮಿಶ್ರ ಬೆಳೆಯನ್ನು ನಾವು ಕಲಿಬೇಕಂತದ್ದು ತುಂಬಾ ಇದೆ. ಆದರೆ ನಮ್ಮ ಅಭಿಪ್ರಾಯವನ್ನು ನಾನು ಈಗ ಹೇಳ್ತಾ ಇರೋದು, ಈಗ ಕೊಕ್ಕವನ್ನು ಮಾಡಿದ್ದೇವೆ, ಮತ್ತೆ ಅದರ ಬೌಂಡ್ರಿ ಏನಿದೆ ಅದರ ಸುತ್ತಲೂ ಇದೆ, ಅದರಲ್ಲಿ ಇಡೀ ತೆಂಗಿನ ಕೃಷಿ ಗಾಳಿ ತಡೆಯಾಗಿ ಮಾಡ್ತದೆ, ಮತ್ತೆ ಬಿಸಿಲಿನ ಶಾಖ ಇದಕ್ಕೆ ಮರವಲ್ಲೊಂದು ಒಡೆದು ಗೋಳೆ ಹೊಟ್ಟೆ ತೆಂಗು ಒಂದು ಬೌಂಡ್ರಿ ಆಗಿ ಇರ್ತದೆ ನಮಗೆ. ಮತ್ತೆ ಅದರ ಸುತ್ತ ಅದರ ತೆಂಗಿನ ನಡು ಗ್ಯಾಪಿನಲ್ಲಿ ಏನಿದೆ ಅಲ್ಲೆಲ್ಲ ಜಾಯಿಕಾಯಿಯನ್ನು ನಾವು ಬೆಳೆದಿದ್ದೇವೆ. ಅದರ ನಂತರ ಬೇರೆ ನಾವು ರಬ್ಬರ್ ಉಂಟು, ರಬ್ಬರ್ ಕೃಷಿ ಮಾಡಿದ್ದೇವೆ. ಮತ್ತೆ ಇದು ಹೈನುಗಾರಿಕೆ ಇದೆ. ನೋಡಿ, ನಮಗೆ ಅಡಿಕೆ ಸಮಯದಲ್ಲಿ ನಮಗೆ ಅಡಿಕೆ ಆದಾಯ, ತೆಂಗಿನ ಸಮಯದಲ್ಲಿ ವರ್ಷದ ಸಮಯದಲ್ಲಿ ತೆಂಗು, ಕರಿಮೆಣಸಿನ ನವೆಂಬರಿಂದ ಫೆಬ್ರವರಿ ಒಳಗೆ ಕರಿಮೆಣಸಿನ ಹಣ ಬರ್ತದೆ, ಕೂಡ ನಿಮಗೆ ನಿಯಮಿತವಾದ ಆದಾಯ ಬರ್ತಾ ಇರ್ತದೆ. ಸೊ ಆಗ ನಮ್ಮ ಕುಟುಂಬದ ಖರ್ಚು ಅಂತೂ ಸಮಗ್ರ ಕೃಷಿ ಮಾಡಿದರೆ ನಾವು ಎಲ್ಲಿಯೂ ಎಡವು ಬೀಳಲಿಕ್ಕಿಲ್ಲ. ಒಂದು ಕೃಷಿ ನಮಗೆ ಇದೆ, ಏನು ಸಾಂಪ್ರದಾಯಿಕ ಅಲ್ಲದೇ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಅಡಿಕೆ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಸಮಗ್ರ ಕೃಷಿಗೆ ಹೆಚ್ಚಿನ ಒಂದು ಮಹತ್ವ ಬರ್ತದೆ ಅಂತ ಹೇಳ್ತೀವಿ. ಹೌದೌದು, ಖಂಡಿತ ಖಂಡಿತ. ನಾವು ಅಡಿಕೆಯನ್ನು ಮಾತ್ರ ನಂಬಿದ್ರೆ ಅದು ಯಾವತ್ತಿದ್ದರೂ ನಮಗೆ ಒಂದು ತೂಗು ಕತ್ತಿ ಇದರ ಆಗು ಹೋಗುಗಳನ್ನು ನಾವು ತಿಳಿದೇ ನಾವು ಕೃಷಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಸಮಗ್ರ ಕೃಷಿ ಮಾಡಬೇಕು, ಎಲ್ಲವನ್ನು ಮಾಡಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ, ಅವರಿಗೆ ಸರ್ವೈವಲ್ ಆಗಲಿಕ್ಕೆ ಸಾಧ್ಯ. ಈಗ ನವ್ಯಶ್ರೀಯವರೀಗ ಹೇಳಿ, ಈಗ ಹೈನುಗಾರಿಕೆಯನ್ನು ಕೃಷಿಗೆ ಪೂರಕವಾಗಿ ಮಾಡಬೇಕು ಅಂತ ಹೇಳುವಂತಹದ್ದು, ರೆಡಿಮೇಡಾಗಿ ಸಿಗುವಂತಹ ಒಂದಷ್ಟು ಗೊಬ್ಬರವನ್ನು ತಂದು ಹಾಕಿದ್ರೆ ಆಗುದಿಲ್ವಾ ಅಂತ ನಿಮ್ಮ ಅನುಭವ? ಇಲ್ಲ, ಹೈನುಗಾರಿಕೆ ಬೇಕು ಅಂತ ನಾನು ಹೇಳೋದು ಅಂದರೆ ಬರೀ ಹಟ್ಟಿ ಗೊಬ್ಬರನು ಬೇಕು, ಇದು ಏನು ರಾಸಾಯನಿಕ ಗೊಬ್ಬರನು ಬೇಕು. ಅಂದರೆ ಇವಾಗಿನ ಪರಿಸ್ಥಿತಿ ಅದೇ, ಇದು ಎಲ್ಲರೂ ಹೇಳ್ತಾರೆ ಕೆಲಸದವರು ಸಿಗುದಿಲ್ಲ ಸಿಗುತ್ತೆ, ಇದು ಮಿನಿಮಮ್ ಒಂದು ಎರಡು ದನ ಆದರೂ ಬೇಕು ಅಂತ ನಾನು ಹೇಳೋದು. ಕೃಷಿಗೆ ಪ್ಲಸ್ ಮನೆಗೆ, ಇದರಿಂದಾಗಿ ಹಾಗೆ ಎಲ್ಲಾನು ಹೋಗುತ್ತೆ. ಇದರಲ್ಲಿ ಗೋಬರ್ ಗ್ಯಾಸನ್ನ ಸ್ಲರಿ ರೂಪದಲ್ಲಿ ಏನು ಮಾಡ್ತೇವೆ ಅಂದರೆ ಅದನ್ನು ಸ್ಲರಿ ಟ್ಯಾಂಕಿನಲ್ಲಿ ಅಂದರೆ ನಮಗೆ ಇದನ್ನು ಮಾಡಿ ಅದಕ್ಕೆ ಸೊಪ್ಪು ಅಡಿಕೆ ಸಿಪ್ಪೆ ನಮ್ಮ ಬೇಡದ ವೇಸ್ಟ್ಗಳನ್ನೆಲ್ಲ ಅದಕ್ಕೆ ಹಾಕಿ ಪ್ರತಿನಿತ್ಯ ಅದಕ್ಕೆ ಆ ಸಗಣಿ ನೀರನ್ನು ಹಾಕ್ತಾ ಹೋಗ್ತೇವೆ. ಆ ಒಂದು ವರ್ಷದ ಕೊನೆಯಲ್ಲಿ ನಾವು ಅದನ್ನು ಆ ಗೊಬ್ಬರವನ್ನೆಲ್ಲ ತೆಗಿತೇವೆ. ಅದರ ಅದನ್ನು ಅದು ವಾಸನೆ ಇಲ್ಲ, ಮೈಗೆ ಮುಟ್ಟಿದರೆ ಯಾವುದೇ ತೊಂದರೆ ಆಗುವುದಿಲ್ಲ, ಗ್ಯಾರಂಟಿ. ಪ್ರತ್ಯೇಕವಾಗಿ ಸ್ವಲ್ಪ ನಾವು ಫರ್ಟಿಲೈಸರ್ ಕೊಡಬೇಕಾಗ್ತದೆ. ಮಿಶ್ರ ಬೆಳೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದಾಗ ಒಂದು ಮಾತನ್ನು ಹೇಳಿದ್ರಿ, ಒಂದು ಎಕರೆಯಲ್ಲಿ ಎಷ್ಟು ಗಿಡ ನಿಲ್ಲಬೇಕು ಅದಕ್ಕಿಂತ ಜಾಸ್ತಿ ಹಾಕ್ಬೋದು, ಇಂತಹ ಸಂದರ್ಭದಲ್ಲಿ ಎಷ್ಟೋ ಸಾರಿ ನೆರಳು ಜಾಸ್ತಿಯಾಗಿ ಇಳುವರಿ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಆಪಾದ ನೀವು ಕೂಡ? ಏಕೆಂದರೆ ಆ ನೆರಳು ಮತ್ತು ಬಿಸಿಲಿನ ಬ್ಯಾಲೆನ್ಸನ್ನು ನಾವು ಮಾಡಬೇಕಾಗ್ತದೆ. ನೀವು ಈಗ ಅಡಿಕೆ ಹಾಗೆ ನೆರಳು ಕೂಡ ನೀವು ಮತ್ತೆ ಏನಾಗ್ತದೆ ಅಂದರೆ ಹೊಸ ಗಿಡಗಳನ್ನು ನೆಡುವಾಗ ನೆರಳಾಗ್ತದೆ. ಕೆಲವು ಗಿಡಗಳ ಮೇಲೆ ಟಾರ್ಗೆಟ್ 15 ವರ್ಷ ಟಾರ್ಗೆಟ್ ಇಡಬೇಕು ಕೊಕ್ಕೋಗಳಿಗೆ. ಅದು ದಪ್ಪದಾಗಿ ನಿಮ್ಮ ತೋಟವನ್ನು ಆಕ್ರಮಿಸಲಿಕ್ಕೆ ಶುರು ಮಾಡಿದಾಗ ಅದನ್ನು ನಾವು ಕಡು ತೆಗಿಬೇಕಾಗ್ತದೆ. ಹಾಗಾಗಿ ನಾವು ಎಲ್ಲವನ್ನು ಹಾಕಿಕೊಳ್ಬೋದು. ಹಾಗೆ ಮತ್ತು ಕಾರ್ಮಿಕರ ಅಭಾವ ಇದ್ದಲ್ಲಿ ಕೊಕ್ಕೋ ಅಂತರಗಳಾಗಿರ್ಬೋದು ಅದನ್ನೆಲ್ಲ ಅತ್ಯಂತ ಸುಲಭವಾಗಿ ಕೊಕ್ಕ ಇಲ್ಲದಿದ್ದರೆ ನೀವು ಮ್ಯಾನೇಜ್ ಮಾಡ್ಬೋದು. ಒಬ್ಬರು ಇದ್ದರೆ ಒಂದು 7-8 ಎಕರೆಯನ್ನು ನಿಮಗೆ ಮಳೆಗಾಲದಲ್ಲಿ ಮದ್ದು ಹೊಡೆದು 3-4 ದಿವಸದಲ್ಲಿ ಇದಾಗ್ತದೆ. ಅಗ್ರೀಕರಣದ ಬಗ್ಗೆ ಮಾತನಾಡುವ, ಈಗ ವಿಶೇಷವಾಗಿ ಅಡಿಕೆಯಲ್ಲಿ ಕೊಯ್ಲು ಮಾಡುವಂಥದ್ದು ಮತ್ತು ಸಿಂಪರಣೆ ಮಾಡುವಂಥದ್ದು ಎರಡು ಪ್ರಮುಖವಾದಂಥ ಕೆಲಸ ಮಾಡಲಿಕ್ಕೆ ನನ್ನ ಈಗ ನನಗೆ ಇದರ ಆಲೋಚನೆ ಈಗ ಬಂದಂಥದ್ದು ಈ ಬರೋ ಅವ್ರದ್ದು ಒಂದು ದೋಟಿ ತಗೊಂಡು ಬಂದಿದ್ದೇನೆ. ಸರಿ. ಸೊ ಅದು ಕೂಡ ನಿಮಗೆ ಒಂದು ಯಾಂತ್ರೀಕರಣವೇ. ಸ್ಪ್ರೇಯರಿಗೆ ಮತ್ತು ಈ ಅದಕ್ಕೆ ಹತ್ತಿ ಬಿಡಲಿಕ್ಕೆ ಅಂತ ನಿಮಗೆ ಕಾರ್ಮಿಕರು ಬೇಸಿಗೆ ಕೂಡ ಬದುಕಬೇಕು ನಮ್ಮ ಹಾಗೆ. ಸೊ ಹಾಗಾಗಿ ಮಳೆಗಾಲದಲ್ಲಿ ನಾವು ಈ ಕಾರ್ಬನ್ ಫೈಬರ್ ದೋಟಿಗಳನ್ನು ಉಪಯೋಗಿಸ್ಬೋದು. ಮತ್ತು ಮರ ಹತ್ತುವುದಕ್ಕೂ ಕೂಡ ಸಾಕಷ್ಟು ಯಂತ್ರಗಳು ಇದೆ. ಅದು ಎಲ್ಲವೂ ನನಗೆ ಏನಂತಂದರೆ ಯಂತ್ರಗಳು ಬಂದಿದೆ. ಮರ ಹತ್ತುವುದು ಅಂತಂದರೆ ಯಾವತ್ತಿದ್ದರೂ ಒಂದು ಕಾಲ. ಸೊ ಹಾಗಾಗಿ ಕಾರ್ಬನ್ ಫೈಬರ್ ದೋಟಿಯೇ ನನಗೆ ಅತ್ಯುತ್ತಮ ಅಂತ ಕೊಯ್ಲಿಗೆ ನಾನು ಭಾರಿ ಉತ್ತ. ನಮ್ಮ ಹಳೆ ತೋಟ ಅಂದರೆ ನಮ್ಮ ಊರ ತಳಿಗಳಿಗೆ 70 ಫೀಟಿನ ದೋಟಿ, ಅದನ್ನು ನೀವು ಒಂದು 2 ದಿವಸ ಸರಿಯಾಗಿ ಸ್ವಲ್ಪ ಸ್ವಲ್ಪವೇ ದಿನಕ್ಕೆ ಒಂದು 1.5 ಗಂಟೆಯಷ್ಟು ನೀವು ಅಭ್ಯಾಸ ಮಾಡಿದರೆ ಅಡಿ ಸಾಧಾರಣ ಯಾವುದೇ ಸ್ಕಿಲ್ಡ್ ವರ್ಕರ್ ಅಂತ ಹೇಳುವುದಿಲ್ಲ, ಅನ್ಸ್ಕಿಲ್ಡ್ ಅಂಥವರಿಗೆ ಅಭ್ಯಾಸ. ನಾವೀಗ ಪ್ರಯತ್ನ ಮಾಡಿದಲ್ಲಿ ಈಗ ತುಂಬ ಸಕ್ಸಸ್ ಕಂಡಿದ್ದೇವೆ. ಆದರೆ ಅವರನ್ನು ಈಗ ನಮ್ಮಲ್ಲಿ ಕೊಯ್ಲಿಗೆ ಬರುವಂಥ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತೂ ಇದೊಂದು ಮೊದಲ ಹೆಜ್ಜೆ ಇದು ಯಾಂತ್ರೀಕರಣದಲ್ಲಿ ದೋಟಿ ಬಳಕೆ ಅತ್ಯುತ್ತಮ. ಅಂತೂ ಸ್ವಂತ ಒಬ್ಬೊಬ್ಬರೇ ಒಂದೊಂದು ಸಣ್ಣ ಸಣ್ಣ ತೋಟ ಇರುವಂಥವರು ಕೂಡ. ಗೇರು ಕೃಷಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಗೇರು ಕೃಷಿ ಅಂದರೆ ಬಾಕಿ ಎಲ್ಲವೂ ಇತ್ತು ನಮ್ಮ ಹತ್ರ, ಅಂದರೆ ಮುಂಚೆ ಮರಗಳಿತ್ತು, ಆದರೆ ಇವಾಗ ಎಲ್ಲ ಹೈಬ್ರಿಡ್ ಎಲ್ಲ ಬಂದಿದೆಯಲ್ಲ ಬೇಗ ಬೇಗ, ಹಾಗೆ ಅದನ್ನೆಲ್ಲ ನೋಡುವ ಅಂತ ಮಾಡಿದ್ದು. ಹಾಗೆ ಮಾಡಿ ಒಂದು 6-7 ವರ್ಷ ನಮಗೆ ಒಳ್ಳೆ ಬೆಲೆ ಸಿಕ್ಕಿದೆ ಅದಕ್ಕೆ. ಆಮೇಲೆ ರೇಟು ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಕಡಿಮೆ ಆಗಿ ಸ್ವಲ್ಪ ಏನು ಗೇರು ಬೀಜ ಫ್ಯಾಕ್ಟ್ರಿಯವರೆಲ್ಲ ತಗೊಳ್ಳೋದು ನಿಲ್ಲಿಸಿದ್ರಲ್ಲ ಬೇಡ, ಮತ್ತೆ ಹಾಗೆ ನಾವು ಮತ್ತೆ ಮೆಲ್ಲಗೆ ಸ್ಟಾರ್ಟ್ ಮಾಡಿದ್ದು. ಕಡಿಮೆ ಅಂತರದ ಒಂದು ಬೇಸಾಯ ಕ್ರಮಗಳು, ಇದನ್ನು ಹೇಗೆ ಅನುಷ್ಠಾನ ಮಾಡಿದಿರಿ? ಅದೇ ನಾವು ಈ ಗೇರು ಕೃಷಿಯ ಬಗ್ಗೆ ನಾವು ಪುತ್ತೂರು DCR ಅಂತ ಒಂದು ಸಂಸ್ಥೆ ಇದೆ, ಗೇರು ಸಂಸ್ಥೆ, ಹೌದು, ನಿರ್ದೇಶನಾಲಯ ಇದೆ. ಅಲ್ಲಿಗೆ ಹೋದಾಗ ನಾವು ಆ್ಯಕ್ಚುಲಿ ಗೇರು ಕೃಷಿ ಅಂತಂದರೆ ನನ್ನ ತಲೆಯಲ್ಲಿ ಇದ್ದಂಥದ್ದು. ಸೊ ಆಗ ನಾನು ಅಲ್ಲಿ ಡಾಕ್ಟರ್ ಗಂಗಾಧರ ನಾಯಕ್ ಅಂತ ಇದ್ದರು, ಅವರನ್ನು ಭೇಟಿ ಮಾಡಿದೆ ಅವರು ಇರ್ತದೆ ಅಂತ. ಆಗ ಅವರು ನನಗೆ ಹೇಳಿದರು ಈಗ ಹೈ ಡೆನ್ಸಿಟಿ ಹಾಕಿ, ಅಲ್ಟ್ರಾ ಹೈ ಡೆನ್ಸಿಟಿ ಅಲ್ಲ ಹೈ ಡೆನ್ಸಿಟಿ. ನಾನು ಹೇಳಿದೆ ನಮ್ಮ ಅದು ಗುಡ್ಡ ಕಾಸರಗೋಡು ಜಿಲ್ಲೆ, ಸಾಧಾರಣ ಎಲ್ಲ ಮುರಕಲ್ಲು ಗುಡ್ಡ ಪಡುವಂಥವರಿದ್ದರು. ಅವರನ್ನು ಕೂಡ ಕೇಳಿದೆ, ಅವರು ಹೇಳಿದರು ನೀವು ಹಾಕಿ ಹತ್ತಿರ ಹತ್ತಿರ ಹಾಕಿ 15 ವರ್ಷ ಆಗುವಾಗ ಅದರಲ್ಲಿ ಸಾಧಾರಣ ಒಂದು 25% ಮರಗಳು ತನ್ನಿಂತಾನೇ ಸತ್ತೋಗ್ತದೆ ಅಂತ. ಸೊ ಹಾಗೆ 10 ವರ್ಷ ಉಳ್ಕೊಳ್ಳಿ, ಹಾಗಾಗಿ ನಾವು ಹೈ ಡೆನ್ಸಿಟಿ ಒಳ್ಳೇದು ಅಂತ ಹೈ ಡೆನ್ಸಿಟಿಗೆ ಹೋದದು. ಈಗ ನಿರ್ವಹಣಾ ಕ್ರಮದ ಬಗ್ಗೆ ಹೇಳಿ, ಸಾಮಾನ್ಯ ತಳಿಗಳು ಉಂಟು. ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ ಬೆಂಗುರ್ಲಾ ಮತ್ತೆ VRI 3 ಹಾಗೆ H130 ಹಾಗೆ ಇನ್ನು ಕೆಲವು ತಳಿಗಳು ಇದೆ. ಅದರಲ್ಲಿ ಇದು ನಮ್ಮ ನಾವು ಆಯ್ಕೆ ಮಾಡಿದಂದ್ರೆ ಮೂಲ ಆಗಬಾರ್ದು ಅಂತ ಹೇಳಿ ನಾವು ಉಳ್ಳಾಳ ತಳಿಗಳು ಮತ್ತೆ ಭಾಸ್ಕರ ತಳಿಗಳು ಅಂದ್ರೆ ಪ್ರೋನಿಂಗ್ ಯಾವುದು ಅಗತ್ಯ ಇಲ್ಲದಂತ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡದ್ದು. ಸೊ ಹಾಗೆ ನಾವು ಪ್ರೋನಿಂಗ್ ಮಾಡುದಿಲ್ಲ, ನಾವು ಪ್ರೋನಿಂಗ್ ಮಾಡ ಎಲ್ಲಿ ಕೆಲಸಕ್ಕೆ ಹೊರಡುವಂತದ್ದು. ನವೀಶ್ ಅವರು ಹೇಳಿಗ ಆ ಪ್ರಾರಂಭದ ದಿವಸಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಹೇಗೆ? ಈಗ 11 ವರ್ಷ ಮತ್ತೆ ಒಂದು 5-6 ವರ್ಷ ನಮಗೆ ಒಳ್ಳೆ ಬೆಲೆ ಸಿಕ್ಕಿದೆ. ಸಾಧಾರಣ ಒಂದು 150 ರೂಪಾಯಿ ಆಗಿದ್ದಾಗೆ ಒಂದು ರೇಟ್ ಡೌನ್ ಆಗ್ತಾ ಬಂತು. ಲಾಸ್ಟ್ ನಾವು 110 ರೂಪಾಯಿಗೆ ಕೊಟ್ಟಿದ್ವಿ ಕೆಜಿ. ಚೌತಿಗೆ ರೇಟ್ ಬರಲಿಲ್ಲ, ಮತ್ತೆ ಫ್ಯಾಕ್ಟ್ರಿ ಅವರು ಏನು ಹೇಳಿದ್ರು ಈ ಸಲ ಬೇಡ, ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಅಂದರು. ನಮಗೆ ಸಂಸ್ಕರಣೆ ಮಾಡಿ ಮಾಡಬೇಕು ಅಂತ ಒಂದು ಇತ್ತು, ಒಂದು ಆಸೆ ಇತ್ತು. ಆದರೆ ಈ ವರ್ಷ ಈ ಫ್ಯಾಕ್ಟ್ರಿ ಇದರಿಂದಾಗಿ ನಮಗೆ ಎಂತ ಮಾಡೋದು ಅಂತ. ಹಾಗೆ ಅದರದ್ದು ನೋಡುವಾಗ ಪ್ರೊಸೆಸಿಂಗ್ ಮಿಷನ್ ಇದು ನೋಡುವಾಗ ಆಗುವಾಗ ನಮಗೆ ಗೋವಾ ಮಹಾರಾಷ್ಟ್ರ ಆ ಕಡೆ ಎಲ್ಲ ಇದು ಅದರ ಮಿಷನ್ ಇದೆ ಅಂತ ಗೊತ್ತಾಯಿತು. ಒಂದು ಒಂದು ವಾರ ಇದ್ದು ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ಮಾಡುವಂತ ಹೊರಟಿದ್ದು. ಆಮೇಲೆ ಭಯ ಅಂತ ಫಸ್ಟೊಮ್ಮೆ ಭಯ ಇತ್ತು, ಹೇಗಪ್ಪ ಇದನ್ನು ಮಾರಾಟ ಮಾಡೋದು ಅಂತ. ಆಮೇಲೆ ನಮ್ಮದು ಕ್ವಾಲಿಟಿ ವೈಸು ಟೇಸ್ಟ್ ವೈಸ್ ಎಲ್ಲ ಒಳ್ಳೆಯದು ಬಂದಿದ್ದರಿಂದ ಒಳ್ಳೆ ಮಾರ್ಕೆಟ್ ಬಂತು. ಎಲ್ಲ ಕೇಳಿದ್ರು ಎಲ್ಲ ಒಳ್ಳೆ ಹಂತಗಳು. ಸಂಸ್ಕರಣೆ ಏನೇನು ಮಾಡ್ತೀವಿ? ಇದು ಗೇರನ್ನು ಕುಯ್ದು, ನಾವು ಕುಯ್ಯುವುದಿಲ್ಲ. ನಾವು 800 ಗಿಡ ಇರೋ ಕಾರಣ ಒಂದು 4 ಜನ ಅಥವಾ 5 ಜನ ಕಾರ್ಮಿಕರನ್ನು ಇಟ್ಟು ಇಕ್ಕಿ ತಂದ ಮೇಲೆ ಮತ್ತು ಅದನ್ನು ಹಣ್ಣನ್ನು ಮತ್ತು ಕಾಯಿಯನ್ನು ಇದು ಬೀಜವನ್ನು ಬೇರ್ಪಡಣೆ ಮಾಡಿ ನಂತರ ಅದನ್ನು 3 ದಿವಸ ನಾವು ಬಂದಿದೆ ಅಂತ ಹೇಳ್ತಾರೆ. ಅದು ಎಷ್ಟು ಅಂತರ ತೆಗೆಯುವಂಥದ್ದನ್ನು ಕಂಡಿದ್ದೇನೆ ನಾನು. ನಾವೀಗ ಸದ್ಯದ ಮಟ್ಟಿಗೆ ಕೈಯಲ್ಲೇ ತೆಗೆಯುವಂಥದ್ದು. ಸೊ ಈ ಬಕ್ಕಿನ ಗೋಣಿ ಅಂತ ಹೇಳ್ತಾರೆ, ಜೂಟ್ ಗೋಣಿ, ಅದರಲ್ಲಿ ನಾವು ಸ್ಟಾಕ್ ಮಾಡಿಟ್ರೆ ಅದು ಏನಾದರೂ ನೀರ ಪಸೆ ಬರಬಾರ್ದು. ನೆಲ್ಲ ಬಿಟ್ಟು ನಾವು ಮೇಲೆ ಇಡಬೇಕು ಅಟ್ಟದಲ್ಲಿ. ನಾವು ಏನು ಮಾಡ್ತೇವೆ ಅಂತಂದರೆ ಅದನ್ನು ನಮ್ಮ ಈಗ ಸದ್ಯದ ಮಟ್ಟಿಗೆ ನಾವು ಮಿಷಿನರೀಸ್ ತಂದಿದ್ದೇವೆ. ಸೊ ನಾವು ಈಗ ಇನ್ನು ಅದನ್ನು ಬಿಸಿ ಮಾಡಿದಾಗ ಏನಾಗ್ತದೆ, ಅದರ ಸಿಪ್ಪೆ ಮತ್ತು ಒಳಗಿನ ಬೊಂಡು ಅಂತ ಹೇಳ್ತೇವಲ್ಲ, ಅದನ್ನು ರೂಮ್ ಟೆಂಪರೇಚರ್ನಲ್ಲಿ ನಾವು ಅದನ್ನು ಬಿಡ್ತೇವೆ. ಸೊ ಆಗ ಏನಾಗ್ತದೆ, ಅದು ಚೆನ್ನಾಗಿ ಅದು ಹೊರಗಿನ ಸಿಪ್ಪೆ ಮತ್ತು ಅಂತ ಆಟೋಮೆಟಿಕ್ ಕಟ್ಟಿಂಗ್ ಮೆಷಿನ್ ಉಂಟು, ಅದರಲ್ಲಿ ನಾವು ಕಟ್ಟಿಂಗ್ಗೆ ಹಾಕ್ತೇವೆ. ಒಂದು ದಿವಸ ಬಿಟ್ಟು ಹಾಕೋದು ಎಲ್ಲ ಒಳ್ಳೆಯ ಗುಣಮಟ್ಟದ ಇಡಿತಿರುಳು ಬರ್ತದೆ. ಇಡಿತಿರುಳು ನಂತರ ಉಳಿದಂಥದ್ದು ತುಂಡುಗಳು ಬರ್ತದೆ. ನಂತರ ಅದನ್ನು ಅದೇ ದಿವಸ ಹಾಕಬೇಕು. ಉಳಿದಂಥದ್ದು ಯಾವುದು ಮಾರನೇ ದಿವಸಕ್ಕೆ ಇಡಬಾರ್ದು, ಯಾಕಂದರೆ ಅವತ್ತಿಗೆ ಕೆಲಸ ಮುಗಿಸಿ ತದನಂತರ ಡ್ರೈಯರ್ನಲ್ಲಿ ಹಾಕಬೇಕು. ಅದನ್ನು ಡ್ರೈಯರ್ನಲ್ಲಿ ಹಾಕಿ ನಾವು ಟೆಂಪರೇಚರ್ ಕೇಳ್ತದೆ. ಅದು ನಾವು ನಮ್ಮ ಐಡಿಯಾ ನೋಡಿ ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಟೆಂಪರೇಚರ್ ಇಟ್ಟು ಅದನ್ನು ಮತ್ತೊಂದು ಕರ್ನಲ್ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ನಾವು ಬೇರ್ಪಡಣೆ ಮಾಡಬೇಕು. ಅದನ್ನು ಬೇರ್ಪಡಣೆ ಪ್ರೊಡಕ್ಷನ್ ಇರುವ ಕಾರಣ ನಾವು ಅದನ್ನು ಪರ್ಚೇಸ್ ಮಾಡಲಿಲ್ಲ. ನಿಧಾನಕ್ಕೆ ಅದನ್ನು ತಗೊಳ್ತೇವೆ. ಸೊ ಮೆದು ಮಾಡಲಿಕ್ಕೆ ಒಂದು ಮಾಯಿಶ್ಚರ್ ಚೇಂಬರ್ ಉಂಟು. ಆ ಮಾಯಿಶ್ಚರ್ ಚೇಂಬರಲ್ಲಿ ಇಟ್ಟು ಒಂದು 8-10 ನಿಮಿಷ ಕಾಲದಲ್ಲಿ ಮಾಯಿಶ್ಚರ್ ಚೇಂಬರಲ್ಲಿ ಇಟ್ಟು ನಂತರ ಒಂದು ಪೀಲಿಂಗ್ ಮಿಷಿನ್ ಅಂತ ಉಂಟು. ಈ ಗಾಳಿಸಿದಾಗ ಸಿಪ್ಪೆ ಬೇರೆ ಬೊಂಡು ಬೇರೆ ಆಗಿ ನಿಮಗೆ ಸಿಗ್ತದೆ. ಸೊ ಅದನ್ನು ತೆಗೆದು ತದನಂತರ ಪ್ಯಾಕಿಂಗ್ ಮಾಡುವಂಥದ್ದು. ನವೀಶ್ ಇವರು ಹೇಳಿದ ಈ ಗುಣಮಟ್ಟದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಮತ್ತೆ ಜೊತೆಗೆ ಅಂದರೆ ನಮಗೆ ಗ್ರೇಡ್ ಬರುವಂಥದ್ದು ಅಂದರೆ ನಾವು ಫಸ್ಟ್ ಸ್ಟೆಪ್ ಬಾಯ್ಲಿಂಗ್ ಕರೆಕ್ಟ್ ಆದ್ರೆ ಅದ ಕೂಡಲೇ ನಾವು ಗ್ರೇಡ್ ನಾವೀಗ ನಾವು ಮಾರುಕಟ್ಟೆ ಕೊಡ್ತಾ ಇರೋದು ನಾವು ಇಡೀ ಬಂಡು ಹೋಲ್ ಕ್ಯಾಶು ಅಂತ ಕೊಡ್ತೀವಿ ಮಾರುಕಟ್ಟೆ ಕೊಡ್ತಾ ಇದ್ದೀವಿ ಈಗವಾಗ. ಅಂದರೆ ಇದು ಒಟ್ಟು 32 ವೆರೈ ಸ್ಮಾಲ್ ಸ್ಕೇಲ್ ಅಲ್ಲ, ಅಂದ್ರೆ ನಾವು ಮಾರುಕಟ್ಟೆ ಕೊಡುವಾಗ ಗ್ರಾಹಕರನ್ನು ನೋಡ್ಬೇಕು ನಮ್ಮನ್ನು ನೋಡ್ಬೇಕು. ಇದು ರೇಟ್ ಜಾಸ್ತಿ ಆಯ್ತು ಅಂತ ಅನಿಸ್ಬಾರ್ದಲ್ಲ, ಹಾಗೆ ನಾವೀಗ ಆ ತರ ನೋಡ್ತಾ ಇದೀವಿ ಮಾಡ್ತಾ ಇದೀವಿ. ಅಂದ್ರೆ ಈಗ ಈ ಗೇರು ಬೀಜದಲ್ಲಿಯೂ ಕೂಡ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಅವಕಾಶ ಉಂಟು. ಈಗ ಬೀಜ ಮಾಡಿ ನೀವು ಈಗ ಸೋಷಿಯಲ್ ಮೀಡಿಯಾದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದು ವ್ಯಾಪಾರಕ್ಕೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತ? ತಿರುಳನ್ನ ಬೇಡ ಅಂತ ಹೇಳುವವರು ಯಾರೂ ಇಲ್ಲ. ಸೊ ಹೀಗೆ ಮಾರಾಟಕೊಳ್ಳುವುದಕ್ಕೂ ಒಬ್ಬ ರೈತನಿಂದ ನೇರವಾಗಿ ಖರೀದಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಗ್ರಾಹಕರಿಗೆ ತೆಗೆಯುವಾಗ ಅವರಿಗೆ ಅನಿಸ್ತದೆ ಅಯ್ಯೋ ಇಷ್ಟು ಹಣ ಕೊಡಬೇಕಲ್ಲ ಅಂತ. ಆದರೂ ಕೆಲವು ಸತಿ ಈ ಗ್ರಾಹಕರಿಗೆ ಏನಂತಂದರೆ ಒಂದು ಮನಸ್ಸಿನಲ್ಲಿ ಒಂದು ತೃಪ್ತಿ ಇರ್ತದೆ, ನನಗೆ ಯಾವುದೇ ಕಲ ಆ ಒಂದು ಫೀಲಿಂಗ್ ಆ ಒಂದು ಆಂತರ್ಯ ಎಲ್ಲರಿಗೂ ಇರುವ ಕಾರಣ ಕಳುಹಿಸುವ ವ್ಯವಸ್ಥೆ ಕಳುಹಿಸೋದು ನಾವು ಸದ್ಯದ ಮಟ್ಟಿಗೆ ಭಾರತೀಯ ಪೋಸ್ಟ್ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ನಾವು ಕೊರಿಯರ್ ಮಾಡಿ ಕಳಿಸ್ತೇವೆ ಬೇಕಂತ ಹೇಳಿದವರಿಗೆ. ಕೊರಿಯರ್ ಚಾರ್ಜಸ್ ತೆಕ್ಕೊಳ್ಳುವವರಿಗೆ ನಾವು 10 ಪ್ಯಾಕೆಟ್ಗಳು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿ ನಾವು ಕಳಿಸ್ತೇವೆ. ಈಗ ಸದ್ಯದ ರಿಸರ್ವ್ ಇದ್ದು ಹೊಡಿತದೆ, ಸೊ ಪ್ಯಾಕಿಂಗ್ ಹೊಡಿತದೆ, ಪ್ಯಾಕಿಂಗ್ ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿ ಕೊಳ್ಳುವವರಿಗೆ ಕಡಿಮೆ ಆಗಬೇಕು, ಅವರಿಗೆ ಕೂಡ ಯಾವುದೇ ಹಾಗೆ ಆಗಬಾರ್ದು ಅಂತ ಹೇಳಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನಮ್ಮ ಸ್ನೇಹಿತರ ಮೇಲೆ ಆಯಿತು. ಯಾವುದು ಒಂದು ವಾರ ಮೇಲೆ ನಮ್ಮ ಹತ್ರ ಸ್ಟಾಕ್ ಇರುವುದಿಲ್ಲ, ಎಲ್ಲ ಖಾಲಿ ಆಗ್ತದೆ. ಹೋಗಿ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಮಯದಲ್ಲಿ 150 ರೂಪಾಯಿ ಇರ್ತದೆ, ಒಂದು ತಿಂಗಳ ನಂತರ 110 ರೂಪಾಯಿ ಅಥವಾ 100. ಅಂದರೆ ನಾವು ಮಾರ್ಕೆಟನ್ನು ನೋಡಿಕೊಂಡು ನಾವು ಕೂಡ ಪ್ಲ್ಯಾನ್ ಮಾಡ್ಕೊಳ್ಳೋದು. ಅಂದರೆ ಈಗ ಕುದೇ ನಮ್ಮ ಪಿಜ್ಜಾಕ್ಕೂ ತುಂಬ ವ್ಯತ್ಯಾಸ ಇದೆ, ಟೇಸ್ಟಲ್ಲಿ ನೋಟದಲ್ಲಿ ಎಲ್ಲ ವ್ಯತ್ಯಾಸ ಇದೆ. ಅಂದರೆ ಡಿಮಾಂಡ್ ಯಾವ ಥರ ಬರ್ತಾ ಇದೆ ನೋಡಿಕೊಂಡು ನಾವು ಫಿಕ್ಸ್ ಮಾಡ್ತೀವಿ ರೇಟನ್ನು. ಯಾಕಂದರೆ ಹಬ್ಬದ ಸಂದರ್ಭಗಳು ಬಂದಾಗ ಸಡನ್ನಾಗಿ ಅದರ ಬೆಲೆ ಬೇಡಿಕೆ ಹೊರಗಾಗಿ ಆ ಹಬ್ಬ ಸಂದರ್ಭಗಳಲ್ಲಿ ಹೋಗ್ತದೆ, ಗೇರುಬೇಳೆ ಹೋಗ್ತದೆ. ಅಂತೂ ಬೀಜಕ್ಕೆ ಕಡಿಮೆ ಆದಾಗ ಅದು ಏನಾಗ್ತದೆ ಅಂತಂದರೆ ಈ ಬೀಜಕ್ಕೆ ಈ ಇದೊಂದು